ಅಲ್ಲಿ ಬ್ರಹ್ಮ ತತ್ವಮಸಿ ಭಾವಯಾತ್ರಿ ಪರಂ ಬ್ರಹ್ಮ ನಿತ್ಯಂ ತದೇವ ಅಹಮಸ್ಮಿ ತತ್ ನಿತ್ಯಂ ಬ್ರಹ್ಮ ಅಹಮಸ್ಮಿ ತತ್ ನಿತ್ಯಂ ಬ್ರಹ್ಮ ಏವ ಅಹಮಸ್ಮಿ ಆ ಬ್ರಹ್ಮನೇ ನಾನು. ಸೊ ಇನ್ ಮೆಡಿಟೇಷನ್ ಕ್ಲಾಸ್ ಅಟ್ ದಿ ಎಂಡ್ ಆಫ್ ದಿ ಮೆಡಿಟೇಷನ್ ಯು ಆರ್ ಸಪೋಸ್ ಟು ಕಾಂಟೆಂಪ್ಲೇಟ್ ಅಪಾನ್ ದಿಸ್. ಈ ವಿಷಯದಲ್ಲಿ ಧ್ಯಾನಿಸಬೇಕು. ಈ ವಿಷಯದಲ್ಲಿ ಧ್ಯಾನಿಸುವುದಂದ್ರೇನು, ಅದರ ಲಾಜಿಕ್ ಏನು, ಅದರ ಲೆಂಗ್ತ್ ಅಂಡ್ ಬೆಲ್ತ್ ಏನು, ಅದರ ಪರ್ಸ್ಪೆಕ್ಟಿವ್ ಏನು, ಅದರ ಉದ್ದ ಅಗಲಗಳೇನು, ಅದನ್ನು ಅಳೆಯೋ ಇದು ನಿಧ್ಯಾಸ. ಸೊ ಆ ಅಳೆಯುವಾಗ ಒಂದೊಂದು ಶಬ್ದ ಕಳಿಸ್ತಾ ಹೋಗ್ತು, ಶಬ್ದ ಉಪಾಧಿ ಏನಾಗ್ತದೆ ಕಳಿಸ್ತು, ಅವಾಗ ನಿಶಬ್ದವಾದ ಆತ್ಮನೇ ನಾನು ಅಂತ ನಿಲ್ಲಲಿಕ್ಕೆ ಸಾಧ್ಯ. ಸೊ ದಟ್ ಪ್ರಾಸೆಸ್ ಇದು ಎಲ್ಲಿವರೆಗೆಂದ್ರೆ ಇದು ನಮ್ಮ ನಮ್ಮ ಲೈಫ್ ಸ್ಟೈಲ್ನಲ್ಲಿ, ಲೈಫ್ ಸ್ಟೈಲ್ ಅಂದ್ರೆ ಕಮ್ಮಾರಿಕೆ ಕುಂಬಾರಿಕೆ ಅಲ್ಲ, ನಮ್ಮ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಅರ್ಥ ನಮ್ಮ ಜೀವಿತ ಸಮಯದಲ್ಲಿ ಅದು ನಮ್ಮ ಜೊತೆ ಒಂದಾಗಿದೆ, ಅಷ್ಟರ ಮಟ್ಟಿಗೆ ನಿಧಿಧ್ಯಾಸನ ಆಗಬೇಕು. ಡೇಲಿ 10 ಮಿನಿಟ್ಸ್, 5 ಮಿನಿಟ್ಸ್, 12 ಮಿನಿಟ್ಸ್, 15 ಮಿನಿಟ್ಸ್, ಏನನ್ನೂ ಮಾಡಬೇಕಾಗಿಲ್ಲ. ಸುಮ್ಮನೆ ಒಂದು ಕುಡಿದಿದೆ ಅದನ್ನು ತಂದ್ಕೊಂಬೋದು. ತದ್ ನಿತ್ಯಂ ಬ್ರಹ್ಮ ಅಹಮೇವ ಅಸ್ಮಿ, ವೆರಿ ಮೆಡಿಟೇಟಿವ್, ವೆರಿ ಕಾಂಟೆಂಪ್ರೇಟಿವ್. ಇದು ಕನ್ನಡ ಭಾಷಾ ಅಂತ ಮೊದಲನೇ ಸಾರಿ ಆದಿ ಸಾಮಾನ್ಯ ಮುತ್ಕಟಂ ಮೊದಲು ಒಂದು ನಿಮಿಷ ಹರಟೆಯೊಳಗೆ ಟೈಮ್ ಯಾಕೆ ತಗೊಂಡಿದೆ ಅಂತಂದ್ರೆ 21 ಶ್ಲೋಕ ಆಗಿದೆ. ಓಕೆ, ಮಕಾರ ಭಾವೇ ಪ್ರಾಜ್ಞಸ್ಯ ಮಕಾರ ಭಾವೇ ಪ್ರಾಜ್ಞಸ್ಯ ಮಾನ ಸಾಮಾನ್ಯ ಮುತ್ಕಟಂ ಮಾನ ಸಾಮಾನ್ಯ ಮುತ್ಕಟಂ ಮಾತ್ರಾ ಸಂಪ್ರತಿಪತ್ತೌತು ಮಾತ್ರಾ ಸಂಪ್ರತಿಪತ್ತೌತು ಲಯ ಸಾಮಾನ್ಯಮೇವ ಚ ಲಯ ಸಾಮಾನ್ಯಮೇವ ಚ. ಅಕಾರವು ಮಾತ್ರ, ಉಕಾರ ಮಾತ್ರ ಅದರಲ್ಲಿ ಲಯಗೊಳ್ಳುತ್ತದೆ. ಪ್ರಣವಾಕ್ಷರವನ್ನು ಉಚ್ಚಾರ ಮಾಡುವಾಗ ಆ ಪ್ರಣವದ ಉತ್ಪತ್ತಿ ಅಕಾರದಿಂದ ಉತ್ಪತ್ತಿ ಆಗುತ್ತದೆ. ಶಬ್ದ ನೀವು ಏನನ್ನೇ ಹೊರಗೆ ಹಾಕಿ, ಆದರೆ ಆ ಶಬ್ದದ ಬೇರ್ ರಾಮ ಹಾಕ್ತೀರ, ಶಿವ ಹಾಕ್ತೀರ, ನಾರಾಯಣ ಹಾಕ್ತೀರ, ಕೃಷ್ಣ ಹಾಕ್ತೀರ, ಸ್ವಾಮೀಜಿ ಇವೆಲ್ಲ ಕಮ್ಯುನಲ್ ಶಬ್ದ, ಸೆಕ್ಯುಲರ್ ಶಬ್ದ ಬಾರಪ್ಪ ಇಲ್ಲಿ ಏನ್ ಮಾಡ್ತೀಯ, ಸೆಕ್ಯುಲರ್ ಶಬ್ದ. ಈ ಶಬ್ದ ಉತ್ಪತ್ತಿಯ ಬೇರು ಎಲ್ಲಿದೆ, ಅಕಾರದಲ್ಲಿ ಬೇರಿದೆ ಅಂತ ಹೇಳ್ತಾರೆ. ಈ ಶಬ್ದದ ವಿಕಾಸ ಎಲ್ಲಿ ಆಗ್ತದೆ? ಉಕಾರದಲ್ಲಿ ಆಗ್ತದೆ. ಈ ಶಬ್ದದ ಲಯ ಎಲ್ಲ ಆಗ್ತದೆ ಮಕಾರದಲ್ಲಿ. ಅಕಾರ ಮಾತ್ರ ಅಭಿಮಾನಿ ವಿಶ್ವ, ಅವನ ಕ್ಷೇತ್ರ ಜಾಗೃತಾವಸ್ಥ. ಉಕಾರ ಮಾತ್ರ ಕ್ಷೇತ್ರ ಸ್ವಪ್ನಾವಸ್ಥ, ಮಕಾರ ಮಾತ್ರ ಕ್ಷೇತ್ರ ಗಾಢ ನಿದ್ರಾವಸ್ಥ. ಆ ಅವಸ್ಥಾ ಅಭಿಮಾನಿಯನ್ನ ವಿಶ್ವ ತೈಜಸ ಪ್ರಾಜ್ಞ ಎಂದು ಕರೆಯಲಾಗುತ್ತದೆ. ಈಗ ಪ್ರಾಸೆಸ್ ನೋಡೋಣಂತೆ. ಆಕಾರ ಇಟ್ಸೆಲ್ಫ್ ಮಾಡಿಫೈಸ್ ಇಂಟು ಉಕಾರ. ಜಾರಿ ಹೋಗ್ತದೆ. ನಿನ್ನೆ ನೀವು ಶಹನಾಯಿ ಕೇಳಿದ್ರಿ, ನಿನ್ನೆ ರಾತ್ರಿ ಶಹನಾಯಿ ಕೇಳಿದ್ರಿ, ಏನು ವಿಶೇಷ ಅಬ್ಸರ್ವ್ ಮಾಡಿದ್ರು? ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್. ಅದ್ರೊಳಗೆ ಏನು ನೀವು ಅಬ್ಸರ್ವ್ ಮಾಡಿದ್ರಿ? ಅಲ್ಲೇನ ಶಹನಾಯಿಯೊಳಗೆ ಏನು ಅಬ್ಸರ್ವ್ ಮಾಡಿದ್ರಿ? ಅವನು ಆರೋಹಣ ಅವರೋಹಣಗಳನ್ನು ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ನೋಡ್ತಿದ್ದ ಸೌಂಡ್ ಅನ್ನ ಸಂಕುಚಿತಗೊಳಿಸಿ ಅದರ ಮುಂದಿನೊಳಗೆ ಅದನ್ನ ಸೇರಿಸಿಕೊಡ್ತೇವೆ. ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ಕಾಲ್ಡ್ ಫ್ಯೂಷನ್. ಫ್ಯೂಷನ್ ಇಸ್ ಎ ವೆರಿ ಬ್ಯೂಟಿಫುಲ್ ಆರ್ಟ್. ಶಹನಾಯಿಯರು ಮಾತ್ರ ಇದನ್ನು ಮಾಡ್ತಾರೆ. ನಾಗೇಶ್ವರದಲ್ಲೂ ಮಾಡ್ತಾರೆ, ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ಈಗ ನಾನು ಮೊದಲ ನೆಗೆಟಿವ್ ಬುದ್ಧಿ ಅಷ್ಟು ಜಾಸ್ತಿ ಲಕ್ಷ ಕೊಟ್ಟಿಲ್ಲ ಅದಕ್ಕೆ ಅರ್ಥಲ್ಲ. ನಮ್ಮ ವಶ ಬ್ಲೋಯಿಂಗ್ ಎಲ್ಲಿದೆಯೋ ಅದು ಮಾಡಿ ಬರ್ತದೆ, ಪ್ಲೇಯಿಂಗ್ ಎಲ್ಲಿದೆಯೋ ಅದು ಮಾಡಿ ಬರೋದು, ಕೊಳದಲ್ಲಿ ಮಾಡಿ ಬರ್ತದೆ ಅಂತ ಕಾಣಿಸ್ತದೆ. ಈಗ ಅಲ್ಲಿ ಬ್ಲೋಯಿಂಗ್ ಇದೆ. ಮಕಾರದಲ್ಲಿ ಫ್ಯೂಷನ್ ಆಗ್ತದೆ. ಉಕಾರವು ಉಕಾರವು ಮಕಾರದಲ್ಲಿ ಫ್ಯೂಷನ್ ಆಗ್ತದೆ. ಇನ್ನು ಅದರ ಅಭಿಮಾನಿ ವಿಶ್ವ, ವಿಶ್ವನು ಕೂಡ ತೈಜಸ್ಸನಲ್ಲಿ ಫ್ಯೂಷನ್ ಆಗ್ತದೆ. ತೈಜಸ್ಸನು ಪ್ರಾಜ್ಞನಲ್ಲಿ ಫ್ಯೂಷನ್ ಆಗ್ತದೆ ಅಷ್ಟೇ. ಮಕಾರ ಭಾವೇ ಪ್ರಾಜ್ಞಸ್ಯ. ಪ್ರಾಜ್ಞನಿಗೆ ಯಾವ ಮಾತ್ರ ಕೊಟ್ಟಿವಿ ನಾವೀಗ? ಮಕಾರ ಮಾತ್ರ ಕೊಟ್ಟಿವಿ. ಯಾಕ್ರಿ ನೀವು ಅವನಿಗೆ ಕೊಟ್ರಿ? ಸಾಮಾನ್ಯ ಉತ್ಕಟಂ, ಮಾನ ಸಾಮಾನ್ಯಂ ಉತ್ಕಟಂ. ಇಬ್ಬರಲ್ಲಿಯೂ ಕೂಡ ಮಾನ ಸಾಮಾನ್ಯ ಮತ್ತು ಉತ್ಕಟ ಸಾಮಾನ್ಯ ಅಂತ ಎರಡನೋ ಕಂಡು ಬರ್ತದೆ. ಮಾನ ಸಾಮಾನ್ಯ ಉತ್ಕಟ, ಮಾನ ಸಾಮಾನ್ಯ ಉತ್ಕಟ, ಮಾನ ಸಾಮಾನ್ಯ ಲಯ ಸಾಮಾನ್ಯ. ಮಕಾರದಲ್ಲಿ ಮಾನ ಸಾಮಾನ್ಯ ಲಯ ಸಾಮಾನ್ಯ ಏನರ್ಥ ಮಾಡ್ಕೊಳ್ರಿ? ಮಾನ ಸಾಮಾನ್ಯ ಅಕಾರದಿಂದ ಎಚ್ಚರವಾಗಿ ಉಕಾರದಲ್ಲಿ ಇದ್ದುಕೊಂಡು ಮಕಾರದಲ್ಲಿ ಅದು ಏನು ಲಯಗೊಳ್ಳುತ್ತದೆ, ಅದು ಏನು ಸಮಯದ ಅಂತರ ಇದೆ, ಆ ಸಮಯದ ಅಂತರ ಅದು ಮಾನ. ವಿಶ್ವನು ಎಚ್ಚರನಾಗಿ ತೈಜಸ್ಸನ ಮೂಲಕವಾಗಿ ಪ್ರಾಜ್ಞನಲ್ಲಿ ಅವನು ಏನು ಬಂದು ನಿಲ್ತಾನೆ, ಆ ವಿಶ್ವನಿಂದ ಪ್ರಾರಂಭವಾಗಿ ಪ್ರಾಜ್ಞನನ್ನು ತಲುಪುವವರೆಗೂ ಏನೋ ಸಮಯ ಇದೆ, ಅದು ಮಾನ. ಈಗ ಹೇಳ್ರಿ, ಮಕಾರ ಮಾತ್ರದಲ್ಲಿ ಏನು ಮಾನ ಇದೆಯೋ ಅಳತೆ, ಪ್ರಾಜ್ಞನಲ್ಲಿ ಏನು ಅಳತೆ ಇದೆಯೋ ಇವು ಎರಡು ಒಂದೇ ತರ ಕಾಣಿಸ್ತಾವ ಬೇರೆ ಬೇರೆ ತರ ಕಾಣಿಸ್ತಾವೆ ಒಂದೇ ತರ ಏನಾಗ್ಬಿಡ್ತೀಗ ಮಾನ ಸಾಮಾನ್ಯ ಇನ್ನು ಎರಡನೇದ್ದು ಲಯ ಸಾಮಾನ್ಯ ಅದು ಹೋಗಿ ಲಯಗೊಳ್ಳುತ್ತದೆ ಎಲ್ಲಿ ಲಯಗೊಳ್ಳುತ್ತದೆ ಮಕಾರ ಹೌದಾ ಮತ್ತೀ ವಿಶ್ವ ತೇಜಸ್ ಏನಾಗ್ತಾರೆ ಅವ್ರು ಲಯಗೊಳ್ತಾರೆ ಪ್ರಾಜ್ಞನಲ್ಲಿ ಅಂದ್ರೆ ಪ್ರಾಜ್ಞನ ಸ್ಥಿತಿ ಏನಿದೆಯೋ ಲಯ ಸ್ಥಿತಿ ಪ್ರಾಜ್ಞ ಸ್ಥಿತಿ ಏನಿದೆಯೋ ಮಾನ ಸ್ಥಿತಿ ವಿಶ್ವನ ಸ್ಥಿತಿ ಸಾರಿ ಆ ಮಕಾರದ ಸ್ಥಿತಿ ಏನಿದೆ ಅದು ಕೂಡ ಮಾನ ಮತ್ತು ಲಯ ಸೊ ಇವೆರಡೂ ಸಾಮಾನ್ಯವಾಗಿದ್ದದ್ದು ನಮಗೆ ಈ ಎರಡು ಸಾಮಾನ್ಯಗಳು ಎರಡರಲ್ಲೂ ಇದ್ದದ್ದು ಸ್ಪಷ್ಟವಾಗಿ ಉತ್ಕಟ ಅಂದ್ರೆ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ ಈ ಗೊತ್ತಿದ್ದರಿಂದಾಗಿ ಪ್ರಾಜ್ಞಸ್ಯ ಮಕಾರ ಭಾವೆ ಪ್ರಾಜ್ಞನಿಗೆ ನಾವು ಮಕಾರ ಭಾವವನ್ನು ಕೊಡ್ತೀವಿ ಮಕಾರ ಮಾತ್ರ ಇಲ್ಲೊಂದು ಮಿರಾಕಲ್ ಆಗ್ತದೆ ಪವಾಡ ಏನ್ ಪವಾಡ ಈ ಮೂರು ಬದಲಾವಣೆಗಳು ಆಗ್ತಾ ಇದ್ದಾಗ್ಯೂ ಮೂರು ಕ್ಷೇತ್ರದಲ್ಲಿ ಮೂರು ಪಾತ್ರಗಳನ್ನು ಧರಿಸ್ತಾ ಇದ್ದಾಗ್ಯೂ ಧರಿಸುವುದನ್ನ ಕಳಚುವುದನ್ನ ನೋಡುವವನೊಬ್ಬನಿದ್ದಾನೆ ಅವನು ಧರಿಸೋದನು ಇಲ್ಲ ಕಳಚೋದನು ಇಲ್ಲ ಅವನು ಯಾರು ತ್ರಿಶುದ್ಧಾಮಸು ನೋಡು ತ್ರಿಶುದ್ಧಾಮಸು ಯಸ್ತುಲ್ಯಂ ಸಾಮಾನ್ಯಂ ವೇತ್ಯ ನಿಶ್ಚಿತ ಸ ಪೂಜ್ಯ ಸರ್ವಭೂತಾನಾಂ ವಂದಶ್ಚೈಷ ಮಹಾಮುನಿ ವಂದಶ್ಚೈಷ ಮಹಾಮುನಿ ತ್ರಿಶುಧಾಮಸು ಯಸ್ತುಲ್ಯಂ ತ್ರಿಶುಧಾಮಸು ಯಸ್ತುಲ್ಯಂ ಸಾಮಾನ್ಯಂ ವೇತ್ಯ ನಿಶ್ಚಿತಃ ಸಾಮಾನ್ಯಂ ವೇತ್ಯ ನಿಶ್ಚಿತಃ ಸ ಪೂಜ್ಯ ಸರ್ವಭೂತಾನಾಂ ಸ ಪೂಜ್ಯ ಸರ್ವಭೂತಾನಾಂ ವಂದಶ್ಚೈಷ ಮಹಾಮುನಿ ವಂದಶ್ಚೈಷ ಮಹಾಮುನಿ ತ್ರಿಶುಧಾಮಸು ಈ ಮೂರು ಸ್ಥಾನಗಳು ಅಂತ ಹೇಳಬೇಕಾಗಿದೆ ಆ ಸ್ಥಾನಗಳು ಅಂತ ಹೇಳಲಿಕ್ಕೆ ಅವರು ಕ್ಷೇತ್ರ ಅಂತ ಸಂಪರ್ಕ ಮಾಡಿದರೆ ಧಾಮಸು ಅಂದ್ರೆ ಕ್ಷೇತ್ರ ವಾಸ್ತವಿಕ ಅರ್ಥ ಧಾಮಸು ಅಂದ್ರೆ ಕ್ಷೇತ್ರ ದಯಾನಂದ ಧಾಮ ಅಂದ್ರೆ ಏನು ಪ್ರವಾಸಿಗರು ವಾಸಿಸುವ ಸ್ಥಾನ ಕ್ಷೇತ್ರ ಇವರೆಲ್ಲ ಯಾರು ಪ್ರವಾಸಿ ಇರ್ಬೋದಲ್ಲ ವಿಶ್ವ ತೈಸಿದ ಪ್ರಾಜ್ಞರು ಯಾರು ಇವರು ಪ್ರವಾಸಿಗರು ಆವ ಜಾವ್ ಕರ್ತು ಮಾರ ಆಕೆ ಜಾವ್ ಅಂತಾನ ಇವನು ಅಂತಾನ ಹೇಳ ಯಾಕೆ ಬರ್ಬೇಕು ಹೆಂಗು ನಮ್ದ ಮನೆ ಹೇಳಕ್ಕೆಲ್ಲ ಯಾಕೆ ಬರ್ಬೇಕು ನಾವು ಹೇಳದಕ್ಕೆ ಸೊ ಹೇಳದಕ್ಕೆ ನಿದ್ದೆ ಮಾಡ್ತಾವು ಹೇಳದಕ್ಕೆ ಚಲ್ತಾ ನಡೀತು ತ್ರಿಶುಧಾಮಸು ಯಹ ತುಲ್ಯಂ ಮೂರು ಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಇರುವವನು ಯಾರು ವಿಶ್ವನು ಮೂರು ಸ್ಥಾನದಲ್ಲಿದ್ದಾನೋ ಸಾರಿ ತೈಜಸ್ಸನು ಮೂರು ಸ್ಥಾನದಲ್ಲಿದ್ದಾನೋ ಸಾರಿ ಪ್ರಾಜ್ಞೆ ಹೋಗಲಿ ಪ್ರಾಜ್ಞನಾದ್ರೂ ಮೂರು ಸ್ಥಾನದಲ್ಲಿದ್ದಾನೋ ಇಲ್ಲ ಇದ್ದಾನೆ ಇಲ್ಲ ಅದಕ್ಕೆ ಗುರುತಿಸೋರು ಯಾರು ಅವನಾದ್ರೂ ಇದ್ದಾನೋ ಇಲ್ಲೋ ಇದ್ದು ಇಲ್ಲ ಅಂತ ಅನ್ಲಿಕ್ಕೆ ಆಗುದಿಲ್ಲ ತ್ರಿಶುಧಾಮಸು ಯಹ ತುಲ್ಯಂ ಸಾಮಾನ್ಯಂ ಅವನು ಈ ಮೂವರಲ್ಲಿಯ ಸಾಮಾನ್ಯವನ್ನ ವೇತ್ತಿ ಕಥಂ ವೇತ್ತಿ ನಿಶ್ಚಿತ ವೇತ್ತಿ ನಿಸ್ಸಂಶಯವಾಗಿ ನಿಶ್ಚಿತವಾಗಿ ನಿಸ್ಸಂದೇಹವಾಗಿ ಅವನು ಗುರುತಿಸುತ್ತಾನೆ ದಿಸ್ ಇಸ್ ವಾಟ್ ಇಟ್ ಈಸ್ ಆಫ್ಟರ್ ಆಲ್ ದಿಸ್ ಇಸ್ ದಿಸ್ ನಾಟ್ ಮೀ ಎಷ್ಟೊತ್ತಿದ್ರು ಕೂಡ ಇದು ಇದೆ, ಇದು ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸ ಪೂಜ್ಯ, ಅವನು ಪೂಜ್ಯನು ಅನಿಸಿಕೊಳ್ಳುತ್ತಾನೆ. ಇಂತಾನೆ ಏನು ಅನ್ಕೊಳ್ಳಿಕ್ ಸಾಧ್ಯ? ಈ ಮೂರು ಯಾತ್ರಿಗಳ ಮೆರವಣಿಗೆಗೂ ನನಗೂ ಯಾವ ಸಂಬಂಧವೂ ಇಲ್ಲ ಅನ್ನುವುದು ಯಾರಿಗೆ ನಿಶ್ಚಿತವಾಗಿಯೂ ಸ್ಪಷ್ಟವಾಗಿದೆಯೋ ಅವರ ಪೂಜ್ಯರಲ್ಲದೆ ಇನ್ನೇನಾಗ್ತದೆ? ಸಹ ಪೂಜ್ಯ, ಯಾರಿಗೆ ಪೂಜ್ಯ? ಸರ್ವಭೂತಾನ, ತಿಳಿಯದೇ ಇದ್ದವರಿಗೆ ತಿಳಿದವರು ಪೂಜ್ಯರು ಅಂತ ಅನಿಸ್ಕೊಳ್ತಾರೆ. ತಿಳಿಯದೇ ಇದ್ದವರಿಗೆ, ತಿಳಿಯದೇ ಇದ್ದವರಿಗೆ ನಾವು ತಿಳಿಯದೇ ಇದ್ದವರು ಅಂತ ತಿಳಿದಿದ್ದೇ ಆದರೆ ತಿಳಿದವರು ಪೂಜ್ಯರಾದಾರು. ನಾವೆಲ್ಲ ತಿಳಿದವರೇ ಅಂತ ತಿಳಿಯದವರ ಮನಸ್ಸಿನಲ್ಲಿ ಇದ್ದದ್ದೇ ಆದರೆ ತಿಳಿದವರ ಗತಿಗೆ ಹೇಳ್ರಿ, ನೀವು ಹೇಳ್ರಿ. ನಾನ್ ಗತಿ ಗತಿ ಅಗತಿ ಮುಂದೆ ಶೋಧವರ್ತವರಿಗೆ ಆರು ಕೇಳಂಗಿಲ್ಲ, ಮೂರು ಕೇಳಂಗಿಲ್ಲ. ಜ್ಞಾನಿಗಳು ನೀವು ಅಕೌಂಟಿಗೆ ತೋಳ್ತೀರಿ, ಅದರಿಂದ ಅವ್ರಿಗೆ ಏನಾಗ್ಬೇಕಾಗಿಲ್ಲ. ನೀವು ನಮ್ದಿರೋ ಜಮಾನ ಇಲ್ಲ, ಹೋಗಿ ನಮ್ ಜಾತಿ ಬಿಟ್ಟಿರಿ ನೀವು ಅಂತ ಓಕೆ ಅಂತ. ಇನ್ಫ್ಯಾಕ್ಟ್ ವೇದಾಂತಕ್ಕೆ ಯಾರು ಬಂದಿರ್ತಾರೆ ಅವರು ಜಾತಿ ಬಿಟ್ಟವರೇ. ಇದು ಒಂದು ಮಾತ್ರ, ಇದು ಒಂದು ಕ್ಷೇತ್ರ ಮಾತ್ರ ನಿಮ್ಮನ್ನ ಜಾತರಹಿತನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಇನ್ ವಾಟ್ ಟು ಟಾಕ್ ಆಫ್ ಎಸ್ಟಾಬ್ಲಿಷಿಂಗ್ ಇನ್ ದಿಸ್ ನಾಲೆಜ್. ಅಜಾತಿ ಅಗತಿ ನಿರ್ಧಾಮ, ಸೊ ಈ ಮೂವರು ಯಾತ್ರಿಗಳ ಯಾತ್ರೆಯನ್ನ ಗುರುತಿಸುವವನೊಬ್ಬನಿದ್ದಾನೆ. ಅವನು ಏನು ಗುರುತಿಸ್ತಾನೆ? ಇವರೆಲ್ಲರಲ್ಲಿಯ ಸಾಮಾನ್ಯವನ್ನು ಗುರುತಿಸ್ತಾನೆ. ಮೊದಲನೇ ಸಾಮಾನ್ಯ ಬಂದು ಹೋಗುವ ಲಕ್ಷಣ. ಮೊದಲನೇ ಸಾಮಾನ್ಯ ಬಂದು ಹೋಗುವ ಲಕ್ಷಣ, ಯಾತಾಯಾತ. ಯಾತ ಆಯಾತ, ಯಾತ ಆಯಾತ, ವಿಶ್ವಯಾತ ತೈಜಸ ಆಯಾತ, ತೈಜಸ ಯಾತ ಪ್ರಾಜ್ಞಯಾತ ವಿಶ್ವಯಾತ. ಅದನ್ನ ನೋಡಿದ್ರೆ ಗೊತ್ತಲ್ಲ, ಯಾತಾಯಾತ ಟ್ರಾನ್ಸ್ಪೋರ್ಟ್ ಕಂಪನಿ ಅಂತ ಋಷಿಕೇಶ್ ಟ್ರಾನ್ಸ್ಪೋರ್ಟ್ ಕಂಪನಿ ಹೆಸರು ಯಾತಾಯಾತ ಟ್ರಾನ್ಸ್ಪೋರ್ಟ್ ಕಂಪನಿ. ಅವ್ನು ಭಾರಿ ಲಾಸ್ ಆಗಿತ್ತು ಅವನಿಗೆ, ಸಿಕ್ಕಾಪಡ ಲಾಸ್ ಆಗಿಬಿಟ್ಟು. ಹೋದ ಬಸ್ ಬರ್ತಿದ್ದೇ ಇಲ್ಲ, ಎಲ್ಲ ದಮಾರ ಬಿಡುತ್ತೆ. ಪೂಜ ಸ್ವಾಮಿ ಒಂದು ಕಾಲು ಬಿದ್ದ, ಆಮೇಲೆ ಪಂಜಾಬಿ ಆಪ್ಕ ಟ್ರಾನ್ಸ್ಪೋರ್ಟ್ ಕಾ ನಾಮ ಕ್ಯಾ ಹೈ ಅಂತ ಸ್ವಾಮಿ ಕೇಳಿ, ಅವ್ರು ಏನೋ ಒಂದು ಹೇಳ್ದ. ಅವ್ರ ರಿಜಿಸ್ಟರ್ ಚೇಂಜ್ ಕರೋ, ಉಸ್ಕೋ ಕ್ಯಾನ್ಸಲ್ ಕರ್ ದೋ, ಅಭಿ ಜೋ ಭೀ ಬಸ್ ಆಪ್ ಲೇತೆ ಹೈ ಜಿಬೆ ಹೈ ಆಪ್ಕೆ ಪಾಸ್ ಬಾಕಿ ಉಸ್ಕೆ ಊಪರ್ ಯಾತಾಯಾತ ಟ್ರಾನ್ಸ್ಪೋರ್ಟ್ ಕಂಪನಿ ಕರ್ಕೆ ಲಿಖೋ ತೋ ಸಬ್ ಠೀಕ್ ಹೋ ಜಾಯೇಗಾ. ಯಾಕಂದ್ರೆ ಯಾತ ಅಂದ್ರೆ ಹೋಗೋ, ಆಯಾತ ಅಂದ್ರೆ ಬರೋದು. ಹೋದದ್ದು ಬರಂಗೇ ಇಲ್ಲ ಅದ್ರ ಅರ್ಥ ಏನು? ಆಯಾತ ಇಲ್ಲ, ಬರೀ ಯಾಕೆ ಬಂದ ಅದು ಯಾಕೆ ಠೀಕ್ ಅದ ಸರಿಯಾದ ಒಂದು ಕೆಲಸ ಮಾಡ್ಕೊಂಡು ಹೋಗಿ. ಇದು ಆದದ ಕತೆ 45 ವರ್ಷ ಹಿಂದೆ. ಅವನು ಈಗ ಒಂದು 300 ಬಸ್ಸು, ಅದು ಹೆಸರು ಇಟ್ಟ ಅವನು ಉತ್ಕರ್ಷನ ಉತ್ಕರ್ಷ ಅಮೇಝಿಂಗ್. ನಮ್ ಕಣ್ಣದು ಯಾವ್ದು ಯಾತ ಆಯಾತ ಮೆರವಣಿಗೆ ಸಾಮಾನ್ಯ, ಇದನ್ನ ಯಾರು ನೋಡ್ತಾರೆ? ಯಾರೋ ಒಬ್ರು ಕೂತು ನೋಡ್ಲಿಕ್ಕಿರ್ತಾರೋ ಹೌದು. ತ್ರಿಷುಧಾಮಸು ಯತ್ತುಲ್ಯಂ ಸಾಮಾನ್ಯಂ ವೇತ್ತಿ ನಿಶ್ಚಿತ ಸರ್ವಭೂತಾನಾಂ ಪೂಜ್ಯ ಸಹ ಸರ್ವಭೂತಾನಾಂ ಪೂಜ್ಯ ಸಕಲ ಜೀವಭೂತ ರಾಶಿಗಳನ್ನು ಅಭಯ ಇದ್ದಂಗೆ ಭಯದಲ್ಲಿ ಪೂಜಿಸಲಿಕ್ಕಾಗುವುದಿಲ್ಲ ಗೌರವಿಸ್ಲಿಕ್ಕಾಗುವುದಿಲ್ಲ. ಯಾವ ಗೌರವ ಯಾವ ಪೂಜೆ ಯಾವ ಸಮರ್ಪಣಾ ಭಾವ ಭಯರಹಿತವಾಗಿ ನಮ್ಮಲ್ಲಿ ಪ್ರಕಟವಾಗ್ತದೋ ಅದು ಮಾತ್ರ ಸಹಜವಾದಂತಹ ಭಕ್ತಿ. ಪೂಜೆ ಇದ್ದು ಭಕ್ತಿ ಇಲ್ಲ ಅಂತಂದ್ರೆ ಪೂಜೆಗೆ ಮಹತ್ವ ಇಲ್ಲ. ಪೂಜಾ ಅಂದ್ರೆ ಭಕ್ತಿಯ ಸಮರ್ಪಣೆ. ಇವನ ಬಗ್ಗೆ ಅವರಿಗೆ ಪೂಜ್ಯ ಭಾವ ಏಕೆ ಅಂತಂದ್ರೆ ನಿರ್ಭಯರಾಗಿರ್ತಾರೆ. ಯಾಕೆ ನಿರ್ಭಯ? ಅವರು ಪ್ರತಿಜ್ಞೆ ಮಾಡುತ್ತಾರೆ, ಅಭಯಂ ಅಸ್ತು ಪ್ರತಿಜ್ಞೆ, ಅಗ್ನಿ ಸಾಕ್ಷಿಯಾಗಿ ಅದೆನ್ನ ಮಜಾ. ಅಗ್ನಿ ಸಾಕ್ಷಿಯಾಗಿ ಪ್ರತಿಜ್ಞೆ, ಅಗ್ನಿದೇವರನ್ನು ಶ್ರಾದ್ದ ಮಾಡಿರ್ತಾರೆ. ಮತ್ತೆ ಅಗ್ನಿ ಸಾಕ್ಷಿಯಾಗಿ ಹೆಂಗೆ ಪ್ರತಿಜ್ಞೆ ಮಾಡೋದು ನಂಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅಷ್ಟ ದಿಕ್ಪಾಲಕರು, ಪಂಚಮಹಾಭೂತಗಳು, ಎಲ್ಲ ದೇವತೆಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ದೇವತೆಗಳು, ಋಷಿ ಪುತ್ರರು ಎಲ್ಲರೂ ತಂದು ತಮ್ಮ ಅಪ್ಪಂದು ತಮ್ಮ ತಾತಂದು ಈ ಮಾಡಿದ ಕರ್ಮ ಯಾರಿಗಂಟು ಗೊತ್ತದೆ? ನ ಕರ್ತೃತ್ವ ನ ಕರ್ಮ. ಭಾರಿ ಸುಲಭ ನೋಡಿ ಸ್ವಾಮೀಜಿ, ಸನ್ಯಾಸ ತೊಗೊಂಡ್ಬಿಡುದು, ಮಾಡಬಾರ್ದು, ಮಾಡಬೇಕಾದ್ರೆ ಎಲ್ಲ ಮಾಡ್ಕೊಳ್ಳಿ, ಯಾಕೆ ನಾನೇನು ಮಾಡೇ ಇಲ್ಲ. ಮಾಡೇನಿ ಅಂತ ಹೇಳಲಿಕ್ಕೆ ನಾವು ಕರ್ತೃ ಇದ್ದು ತಾನೇ ಹೇಳ ಮಾಡೇನಿ ಅಂತ, ಕರ್ತೃ ಇಲ್ದಲ್ಲ. ಇಂಥವೆಲ್ಲ ಲೂಪ್ಹೋಲ್ಸ್ ಬಹಳ ಹೇಳ್ತಾ ಹೋದ್ರೆ ಆ ಲೂಪ್ಹೋಲ್ಸ್ ನೀವು ಅದೇ ಅದೇ ಅದೇ ಮಾನ ಅಂತ ಇಟ್ಕೊಂಡ್ಬಿಡ್ತೀವಿ, ಅದು ಅಗತ್ಯ ಗೋಲಾಗಲಿಕ್ಕೆ ಸಾಧ್ಯ ಇಲ್ಲ. ಸರ್ವಭೂತಾನಾಂ ಪೂಜ್ಯ ಇಷ್ಟೇ ಅಲ್ಲ, ಏಷಃ ಮಹಾಮುನಿ ವಂದ್ಯಶ್ಚ ವಂದನಾರ್ಹನು. ಕನ್ನಡದಲ್ಲಿ ಸೇಮ್ ಶಬ್ದ ಇದೆ, ವಂದನಾರ್ಹ ಹಕಾರ ಅದಕ್ಕೇನಂದ್ರೆ ಒಂಬತ್ತು ಬರ್ತದೆ ವಂದನಾರ್ಹ. ಇವನು ಎಲ್ಲರಿಂದಲೂ ಕೂಡ ವಂದಿಸಲ್ಪಡುತ್ತಾನೆ. ಭಾಷ್ಯ 66 ಯಥೋಕ್ತ ಸ್ಥಾನತ್ರಯೀ ಯಃ ತುಲ್ಯಂ ಉಕ್ತಂ ಸಾಮಾನ್ಯಂ ವೇತ್ತಿ ಏವಮೇವ ಏತತ್ ಇತಿ ನಿಶ್ಚಿತಃ ಸನ್ ಸಹ ಪೂಜ್ಯಃ ವಂದ್ಯಶ್ಚ ಬ್ರಹ್ಮವಿತ್ ಲೋಕೇ ಭವತಿ ಸಹ ಬ್ರಹ್ಮವಿತ್ ಲೋಕೇ ಪೂಜ್ಯಃ ಭವತಿ ವಂದನಾರ್ಹ ಭವತಿ. ಅವನು ಲೋಕದಲ್ಲಿ ಪೂಜ್ಯನಿಸಿಕೊಳ್ತಾನೆ. ಯಾಕೆ? ಬ್ರಹ್ಮವಿತ್, ಅವನು ಬ್ರಹ್ಮನನ್ನು ತಿಳಿದವನಾಗಿದ್ದಾನೆ. ಯಾರು ಇವನು ಬ್ರಹ್ಮ ತಿಳ್ಕೊಡ್ತಾರೆ ನೋಡಿ. ಸ್ಥಾನತ್ರಯೇ ಯಥೋಕ್ತ ಸ್ಥಾನತ್ರಯೇ ಯಥೋಕ್ತ ಸ್ಥಾನತ್ರಯ ಎಂದಾಗ ವಿಶ್ವತೆ ಸಂಪ್ರಾಜ್ಞ ಅಂತ ಹೇಳ್ತಿರೋ ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಹೇಳ್ತಿರೋ ನಾ ಕಳಿಸ್ಲಿಕ್ಕತ್ತೇನೆ ನಾನು ಆಚಾರ್ಯನ ಜಾಬ್ ನಂದು ತಪ್ಪು. ಸ್ಥಾನ ಅವಸ್ಥೆಗಳು ಸ್ಥಾನ, ಪಾತ್ರ ಏನು ವಹಿಸ್ತಾರೆ ಅದು ವಿಶ್ವ ತೇಜಸ್ ತ್ರಿಷುಧಾಮಸು ಅಂದಾಗ ಧಾಮ ಅಂದ್ರೆ ಸ್ಥಾನ, ಕ್ಷೇತ್ರ. ಈಗ ಹೇಳಿದ ಏನಾಯ್ತು? ಕ್ಷೇತ್ರ, ಜಾಗೃತ, ಸ್ವಪ್ನ, ಸುಷುಪ್ತಿ, ತ್ರಿಷು ಧಾಮಸು ಯಥೋಕ್ತ ಸ್ಥಾನ ತ್ರಯಿ. ಈ ಮೂರು ಸ್ಥಾನಗಳಲ್ಲಿ ಯಹಾತುಲ್ಯ ವಿಶ್ವ ತೇಜಸ್ಸರು ಪ್ರಾಜ್ಞರಂತೂ ತುಲ್ಯರಲ್ಲ. ಇವರು ಬಂದು ಹೋಗು, ಬರೇ ಬಂದು ಹೋಗೋದಲ್ಲ, ಒಬ್ಬೊಬ್ಬರದು ಕ್ಯಾರೆಕ್ಟರ್ ಬೇರೆ ಬೇರೆ ಅದ. ವಿಶ್ವ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ ಪಂಚಕೋಶ ಎಲ್ಲದರ ಅಭಿಮಾನಿಯವ. ಆದ್ರೆ ತೈಸಸ ಇವರ ಶರೀರದ ಅಭಿಮಾನಿ ಅಲ್ಲ. ಹಂಗೆಂಗ್ ಹೇಳ್ತೀರಿ ಸ್ವಾಮೀಜಿ, ಗಣೇಶನೊಳಗೂ ಕೂಡ ಮುಳು ಚುಚ್ಚಿರ್ತದಲ್ಲ ಅವನಿಗೆ, ಅವನಿಗೆ ಚುಚ್ಚಿರ್ತದೆ, ಕನಸಿನ ಶರೀರ ಚುಚ್ಚಿರ್ತದೆ, ಸೂಕ್ಷ್ಮ ಶರೀರ. ಸೊ ಫರ್ಗೆಟ್ ಇಟ್. ಈ ಮೂರು ಕ್ಷೇತ್ರಗಳಲ್ಲಿ ಈ ಮೂರು ಪಾತ್ರಧಾರಿಗಳು ಬೇರೆ ಬೇರೆನೇ ಆಗಿದ್ದಾರೆ, ಆದರೆ ಈ ಮೂರರಲ್ಲಿಯೂ ಕೂಡ ಸಾಮಾನ್ಯ ಒಂದಿದೆ. ಏನು? ಕಳಚಲಾರದ್ದು, ಬದಲಾವಣೆ ಆಗಲಾರದ್ದು, ವಿಕಾರ ಒಳಪಡಲಾರದ್ದು, ಪ್ರಾರಂಭ ಕೊನೆಗಳು ಇಲ್ಲದೇ ಇದ್ದಂಥದ್ದು ಒಂದಿದೆ. ಸಾಮಾನ್ಯಂ ತುಲ್ಯಂ ಉಕ್ತಂ ಸಾಮಾನ್ಯಂ. ಏನ್ ಮಾಡ್ತದ್ದು? ಸರ್ವಂ ವೇತ್ತಿ, ಎಲ್ಲವನ್ನು ತಿಳಿತು. ಎಷ್ಟು ಗಂಟೆಗೆ ಎಚ್ಚರ ಆಯ್ತು? ಎಚ್ಚರ ಆದಾಗ ಅವನಲ್ಲಿ ಏನು ವಾಸನಾಗಿತ್ತು, ಅವನಲ್ಲಿ ಏನು ಪ್ರವೃತ್ತಿ ಇತ್ತು, ಯಾವ ಡಿಸೈರ್, ಯಾವ ಇಚ್ಛಾ ಇತ್ತು, ವ್ಯಕ್ತಿ ಏನು ಖತರ್ನಾಗಿದ್ದಾನ? ನಾವು ತಿಳಿದಿರ್ತೀವಿ, ನಮ್ಗೆ ಯಾರು ಗೊತ್ತೇ ಆಗಿಲ್ಲ. ಅವ ಏಕಮೇವ ಅದ್ವಿತೀಯ ಬ್ರಹ್ಮ ತಿಳಿದಿರ್ತಾನೆ. ಅದನ್ನ ಏನ ತಿಳ್ಕೊಂಡಿರಿ ನೀವು? ಹೊಸ ವ್ಯಕ್ತಿ ಏನಂತ ವ್ಯಕ್ತಿ? ಏವಮೇವ ಏತ. ಇವನೇ ನೋಡು, ಇವನೇ ನೋಡು, ಏವಮೇವ ಈ ಪ್ರಕಾರ ಇದ್ದಾನೆ, ಹೀಗೆ ಇದ್ದಾನೆ. ಏನು ದ್ವೇಷ ಸಾಧಿಸೋದಿಲ್ಲ, ಏನು ಬೇಸರಿಸ್ಕೊಳ್ಳೋದಿಲ್ಲ. ನೀನು ಎಂಥದಾದರೂ ವಾಸನ ಇಟ್ಕೊಂಡಿರು, ಎಂಥದಾದರೂ ಡಿಸೈರ್ ಇಟ್ಕೊಂಡಿರು, ಎಂಥದಾದರೂ ಭೌತಿಕವಾದ ಕರ್ಮಗಳನ್ನು ಮಾಡಿರು, ಅದು ವಿಶ್ವಂದೇ ಇರಲಿ, ತೈಸಂದೇ ಇರಲಿ, ಪ್ರಾಜ್ಞೆಯಿಂದ ಇರಲಿ, ಒಂದು ದಿವಸ ಕೂಡ ನೀನು ಅರ್ಧ ತಾಸಲ್ಲ, ನಾಲ್ಕು ತಾಸು ಲೇಟ್ ಆಗಿ ಮಲಗಿದವರು ಎದ್ರು ಕೂಡ ಅವ ಬೇಸರಿಸ. ನೋಡಿ, ಹೌದಲ್ಲ? ಏವಂ ಏವ, ಏವಂ ಏವ, ಇವನ ಇವನ ಇವನ. ಆದ್ರೆ ಏನೂ ಪ್ರತಿಕ್ರಿಯೆ ಇಲ್ಲ. ಮತ್ತೇನಂತಾನೆ? ಠೀಕ್ ಐ, ಚಲೋ, ಎ ಬಿ ಹೋತಾ ಹೇ, ಓ ಬಿ ಹೋತಾ ಹೇ, ಸಬ್ ಕುಚ್ ಹೋತಾ ಹೇ. ಈ ಸೃಷ್ಟಿಯ ಗರ್ಭದಲ್ಲಿ ಏನೇನೋ ಆಗ್ತಾ ಇದೆ ಪಾಪ, ನೀನಂತ ಜಾಸ್ತಿ ಮರಗಿದ್ರೆ ಏನಾಗುತ್ತೆ? ಎಂತ ಕ್ಷಮಾಗುಣ! ಎಲ್ಲರಿಗೂ ಚೇತನ ಕೊಟ್ಟದ್ದೇ ತಾನು, ಆದರೆ ಆ ಚೇತನವನ್ನು ಪಡೆದಂತ ಜೀವರಾಶಿಗಳು ಏನೆಲ್ಲ ಅಪರಾಧಗಳನ್ನು ಮಾಡಿದ್ದರೂ ಕೂಡ ಲೆಕ್ಕಕ್ಕೆ ನೆತ್ತುಕೊಳ್ಳೋದಿಲ್ಲ ನಮ್ಮ ಬ್ರಹ್ಮ ಅಂತ. ನಿಮಗೆ ಯಾವಾಗ ಸ್ಪಷ್ಟ ಆಗ್ತದ ಆವಾಗ ಜ್ಞಾನವನ್ನು ಹೊಂದಿತ್ತು. ಲೆಕ್ಕಕ್ಕ ಇಲ್ಲ, ಪ್ರಾಯಶ್ಚಿತ್ತ ಇಲ್ಲ, ಪಶ್ಚಾತ್ತಾಪ ಇಲ್ಲ, ಕೊರಗು ಇಲ್ಲ. ಏವಂಗಿಯ ವ್ಯಕ್ತಿ, ಏವಂ ಈ ಪ್ರಕಾರವಾಗಿ ಇದ್ದಾನೆ. ನಿಶ್ಚಿತ ಹಾಸನ್ನ ಏತ, ಇವನೇನ ನಿಶ್ಚಿತ ಹಾಸನ್ನ, ಇವನಿಗೆ ನಿಮಗೆ ನಿಶ್ಚಯವಾಗಿ ಹೋಗಿರ್ತದೆ. ಏನು ಇವೆಲ್ಲವುಗಳು ಕೂಡ ಈ ಮೂರು ಯಾತ್ರೆಗಳ ಧರ್ಮಗಳೇ ವಿನಃ, ಮೂರು ಕ್ಷೇತ್ರಗಳಲ್ಲಿ ವ್ಯಕ್ತವಾದ ಧರ್ಮಗಳೇ ವಿನಃ ಇವುಗಳಿಗೂ ನನಗೂ ಯಾವ ಸಂಬಂಧವೂ ಇಲ್ಲ. ಇದು ನಿಶ್ಚಿತ ಭಾವ ನಾದತ್ತೇ ಕಶ್ಚಿತ್ ಪಾಪಂ ನ ಚೈವ ಸುಖದ ವಿಭು ಅಜ್ಞಾನೇನ ಆವೃತ ಜ್ಞಾನ ಐ ಕ್ಯಾನ್ ಓನ್ಲಿ ಫೀಲ್ ಪಿಟಿ. ಅದು ಸಾರಿ ಅಂತ ಫೀಲಿಂಗ್ ಇದ್ರೂ ಕೂಡ ಅದನ್ನು ವ್ಯಕ್ತ ಮಾಡಲಿಕ್ಕೂ ನನ್ನ ಕಡೆ ಆಗುವುದಿಲ್ಲ. ಕಾರಣ ಏನಂತಂದ್ರೆ ನನ್ನನ್ನು ವ್ಯಕ್ತ ಮಾಡಲಿಕ್ಕೆ ಮನಸ್ಸು ಬುದ್ಧಿಗಳಿಲ್ಲ. ಸಿಚುಯೇಷನ್ ದೃಷ್ಟಿಯಿಂದ, ವಾಸ್ತವಿಕತೆಯ ದೃಷ್ಟಿಯಿಂದ ಸಾರಿ ಆಗ್ಬೇಕಷ್ಟೇ ವಿನಃ ನನಗೇನಾಗ್ಬೇಕಾಗಿಲ್ಲ. ಬ್ರಹ್ಮವಿತ್ ಲೋಕೇ ಭವತಿ, ಅವನು ಲೋಕದಲ್ಲಿ, ಈ ಲೋಕದಲ್ಲಿ ಅಥವಾ ಈ ಮನುಕುಲದಲ್ಲಿ ಅವನೇನಾಗಿರ್ತಾನೆ, ಬ್ರಹ್ಮಜ್ಞಾನಿ ಎಂದು ಅನಿಸಿಕೊಳ್ಳುತ್ತಾನೆ. ಬ್ರಹ್ಮವಿತ್, ಬ್ರಹ್ಮನನ್ನು ತಿಳಿದವನು ಬ್ರಹ್ಮಜ್ಞಾನಿ ಎಂದು ಅನಿಸಿಕೊಳ್ಳುತ್ತಾನೆ. ಹೀಗಾಗಿ ಪೂಜೆಗೆ ಅರ್ಹನಾಗ್ತಾನೆ, ನಮಸ್ಕಾರಗಳನ್ನು ಮಾಡಿಸಿಕೊಳ್ಳುತ್ತಾನೆ. ವಂದ್ಯ ವಂದನಾರ್ಹ, ವಂದನಾರ್ಹ, ಎಲ್ಲರಿಂದಲೂ ಅವನು ನಮಸ್ಕಾರಗಳನ್ನು ಗಿಟ್ಟಿಸಿಕೊಳ್ತಾನೆ. ಎಲ್ಲರೂ ನಮಸ್ಕರಿಸ್ತಾರೆ ಅಂತ. ಅಕಾರೋ ನಯತಿ ವಿಶ್ವಂ, ಅಕಾರೋ ನಯತಿ ವಿಶ್ವಂ, ಉಕಾರಶ್ಚಾಪಿ ತೈಜಸಂ, ಉಕಾರಶ್ಚಾಪಿ ತೈಜಸಂ, ಮಕಾರಶ್ಚ ಪುನಃ ಪ್ರಾಜ್ಞಂ, ಮಕಾರಶ್ಚ ಪುನಃ ಪ್ರಾಜ್ಞಂ, ನಾಮಾತ್ರೇ ವಿದ್ಯತೆ ಗತಿಃ, ನಾಮಾತ್ರೇ ವಿದ್ಯತೆ ಗತಿಃ, ಅಕಾರೋ ನಯತಿ ವಿಶ್ವಂ, ಅಕಾರೋ ನಯತೆ ವಿಶ್ವಂ, ಉಕಾರಶ್ಚಾಪಿ ತೈಜಸಂ, ಉಕಾರಶ್ಚಾಪಿ ತೈಜಸಂ, ಮಕಾರಶ್ಚ ಪುನಃ ಪ್ರಾಜ್ಞಂ, ಮಕಾರಶ್ಚ ಪುನಃ ಪ್ರಾಜ್ಞಂ, ನಾಮಾತ್ರೇ ವಿದ್ಯತೆ ಗತಿಃ, ನಾಮಾತ್ರೇ ವಿದ್ಯತೆ ಗತಿಃ. ಇನ್ನು ಸ್ವಲ್ಪ ಟೆಕ್ನಿಕಲ್ ವಿಷಯಗಳನ್ನು ತಿಳಿಸ್ತಾರೆ. ಅಕಾರ ಮಾತ್ರ ಅದು ವಿಶ್ವನನ್ನು ಕರ್ಕೊಂಡು ಹೋಗ್ತದೆ. ಅಕಾರ ವಿಶ್ವಂ ನಯತಿ, ಅಕಾರ ಮಾತ್ರ ವಿಶ್ವಂ ನಯತಿ. ವಿಶ್ವಂ ಅಂದ್ರೆ ಜಗತ್ತಲ್ಲ, ಅನವಿಶ್ವ ತೇಜಸ ಪ್ರಾಜ್ಞೆ ಅಭಿಮಾನಿ. ಯಾವ ಅಭಿಮಾನಿ? ಜಾಗೃತಿ ಅಭಿಮಾನಿ, ಸ್ವಪ್ನ ಅಭಿಮಾನಿ, ಹೌದೋ ನಿದ್ರಾ ಅಭಿಮಾನಿ, ಇವನು ವಿಶ್ವ. ಈ ಅಕಾರ ಅನ್ನುವ ಏನು ಮಾತ್ರ ಇದೆಯೋ ಈ ವಿಶ್ವನ ರಥವನ್ನು ಎಳ್ಕೊಂಡು ಹೋಗ್ತದೆ. ಎಲ್ಲಿ ಹೋಗಿ ಬೀಳುತ್ತದೆ? ಉಕಾರದಲ್ಲಿ ಬೀಳುತ್ತದೆ, ಹೌದಾ? ಉಕಾರಶ್ಚ ಅಪಿ ತೈಜಸಂ, ಅಲ್ಲೊಂದು ಡಬ್ಬಿರುತ್ತದೆ. ಅಲ್ಲಿ ಯಾವ ಡಬ್ಬಿ? ಅದು ಇದನ್ನು ಬಿಡುತ್ತದ, ಅದು ಹೇಳ್ಕೊಡ್ತದೆ. ಉಕಾರಶ್ಚ ತೈಜಸಂ. ಹೀಗೆ ರೈಲ್ವೆ ಟರ್ಮ್ಸ್ನಲ್ಲಿ ಶಂಟಿಂಗ್ ಅಂತ ಕರೀತಾರೆ. ಶಂಟಿಂಗ್ ಅಂದ್ರೆ ಒಂದು ಟ್ರೈನ್ ಬರ್ತದ, ಈ ಸ್ಟೇಷನ್ಗೆ ಟರ್ಮಿನೇಟ್ ಆಗ್ತದೆ, ಅವನ ಕೆಲಸ ಮುಗಿತು, ಆ ಇಂಜಿನ್ ಹೊರಟೋಗುತ್ತೆ. ಶಂಟಿಂಗ್ ಇಂಜಿನ್ಸ್ ಅಂತಾನೆ ಬೇರೆ ಇರ್ತವೆ. ಅವ್ರ ಕೆಲಸ ಬರೀ ಶಂಟಿಂಗ್ ಮಾಡೋದು, ಇದನ್ನು ತೊಗೊಂಡೋಗಿ ಅದಕ್ಕೆ ಅಟ್ಯಾಚ್ ಮಾಡೋದು, ಅದನ್ನು ತೊಗೊಂಡೋಗಿ ಇದಕ್ಕೆ ಅಟ್ಯಾಚ್ ಮಾಡೋದು. ಅವು ಶಂಟಿಂಗ್ ಇಂಜಿನ್ಗಳು ಫುಲ್ಲಿ ಫುಲ್ಲಿ ಸುಸ್ಥಿತಿಯೊಳಗೆ ಇರ್ತಾವು. ಹಂಗ ತಿಳ್ಕೋಬೇಡ್ರಿ, ಸಣ್ಣ ಸಣ್ಣ ಕೆಲಸ ಸೆಕೆಂಡ್ ಹ್ಯಾಂಡ್ ಅಂತ. ಸೆಕೆಂಡ್ ಹ್ಯಾಂಡ್ ಅಂದ್ರೆ ಇನ್ನ ಡೇಂಜರ್ಸ್, ಯಾಕೆಂತ ಬೇರೆ ಯಾವ ಟ್ರೈನ್ ಅಟ್ಯಾಚ್ ಮಾಡ್ಲಿಕ್ಕೆ ಆಗುದು? ಈ ಬರ್ತದೆ, ಈ ಕಂಪಾರ್ಟ್ಮೆಂಟ್ ಅನ್ನು ಬಿಡ್ತದೆ, ಹೋಗಿ ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಅಟ್ಯಾಚ್ ಆಗ್ತದೆ. ಆ ಕಂಪಾರ್ಟ್ಮೆಂಟ್ ತಗೊಂಡ್ಬಂದು ಈ ಕಂಪಾರ್ಟ್ಮೆಂಟ್ಗೆ. ಮೊದಲು ನಮ್ಗೆ ಥ್ರೂ ಟ್ರ್ಯಾಕ್ಸ್ ಇರಲಿಲ್ಲ, ಎಲ್ಲ ಕಟ್ ಟ್ರ್ಯಾಕ್ಸ್. ಇಲ್ಲಿಂದ ಮುಂಬೈಗೆ ಹೋಗಬೇಕು ಅಂದರೆ ಲೋಂಡಾ ಚೀನ್ ಮಾಡಬೇಕು, ಲೋಂಡಾದಿಂದ ಮಿರಜ್ ಚೀನ್ ಮಾಡಬೇಕು, ಮಿರಜ್ದಿಂದ ಪೂನಾ ಚೇಂಜ್ ಮಾಡ್ಬೇಕು, ಪೂನಾದಿಂದ ಮುಂಬೈಗೆ ಹೋಗಿ ಅವು ಬೇರೆ ಬೇರೆ ಮೀಟರ್ ಗೇಜು ಬ್ರಾಡ್ ಗೇಜು, ಪೂನಾದಿಂದೆಲ್ಲ ಬ್ರಾಡ್ ಗೇಜೆ ಮುಂದೆ ಅವ್ರಿಗೆ ಆ ಬ್ರಾಡ್ ಗೇಜ್ ಅಲ್ಲಿ ತೆಗೆದು ಮೀಟರ್ ಗೇಜಿಗೆ ಹಾಕಿ ಮೀಟರ್ ಗೇಜ್ ತೆಗೆದು ಬ್ರಾಡ್ ಗೇಜ್ ಹಾಕಿದ್ರು ಇಲ್ಲಿ ಮಿರಜ್. ಆಮೇಲೆ ಅದನ್ನು ತೆಗೆದ್ರು ಕೊಲ್ಲಾಪುರಕ್ಕೆ ಹಾಕಿದ್ರು, ಅದನ್ನು ತೆಗೆದು ಅಲ್ಲಿಂದ ಹುಬ್ಳಿ ತನಕನೂ ಬ್ರಾಡ್ ಗೇಜ್ ಮಾಡಿ ಹುಬ್ಳಿಗೆ ಹಾಕಿದ್ರು. ಸೊ ಯಾವಾಗ ಇವು ಗೇಜ್ ಚೇಂಜ್ ಆಗ್ತಾವೆ ಆವಾಗ ಈ ಈ ಕಂಪಾರ್ಟ್ಮೆಂಟ್ ತೆಗೆದು ಕ್ಯಾನ್ಸಲ್ ಮಾಡಿ ಆ ಕಂಪಾರ್ಟ್ಮೆಂಟ್ ತಂದು ಇದಕ್ಕೆ ಅಟ್ಯಾಚ್ ಮಾಡಿ ಇದಕ್ಕೆ ನೀವು ಹತ್ತು ಕೊಡ್ರಪ್ಪ ಅಂತ ಹೇಳೋರು. ನಾವು ಹಂಗೆ ಮಾಡ್ತಿದ್ವಿ, ಅದನ್ನು ಚೇಂಜ್ ಮಾಡ್ತಿದ್ವಿ, ಈ ಕಂಪಾರ್ಟ್ಮೆಂಟ್ ಹತ್ಕೊತೀವಿ. ಆಗಿನ ಕಾಲದ ಪ್ರಯಾಣ ಭಾರಿ ಕಷ್ಟ ಇತ್ತು, ಭಾರಿ ಕಷ್ಟ ಅನುಭವಿಸಿದ್ದೆ ನೀವಿದ್ದೀರ. ಅದ್ರ ಅದ್ರ ಕಲ್ಪನಾ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ, ಬರುವುದು ಬೇಡ, ಬರುವುದು ಬೇಡ. ಹೋಗೇನೆ ಕಿತಿ ಕಷ್ಟ ಹೋಗ್ತದೆ ಮಾ ರೈಲ್ವೆ, ಭಾರಿ ಕಷ್ಟ ಹೋಗ್ತದೆ. ಎಲ್ಲ ಕಿಡಿ ಕಣ್ಣಾಗೆಲ್ಲ ಕಿಡಿ. ಹಾ, ನೀವು ಕಿಟಕಿ ಹೀಗೆ ಕೂತ್ಕೊಂಡ್ರಿ ಅಂತಂದ್ರೆ ನೀವು ನೆಕ್ಸ್ಟ್ ಎಲ್ಲ ಇದು ಅಷ್ಟೊತ್ತಿಗೆ ಎಲ್ಲ ಬ್ಲ್ಯಾಕ್ ಬಂದು ಒಂದು ನೈಟ್ ನೀವು ಕಳೆದು ಮುಗಿದೋತು. ಕೈಯೆಲ್ಲ ಕಪ್ಪು, ಕಾಲೆಲ್ಲ ಕಪ್ಪು, ಎಲ್ಲ ಕಪ್ಪು ಕಪ್ಪು ಕಪ್ಪು. ಬಟ್ ದಟ್ ವಾಸ್ ಅ ಲೈಫ್ ಸ್ಟೈಲ್. ಹಿಂಗೆ ಮಾಡ್ತೀರಿ ನೀವು? ದಟ್ಸ್ ಹೌ ದಿ ಲಿವಿಂಗ್ ವಾಸ್ ದೇರ್. ಇವನು ವಿಶ್ವ ಏನ್ ಮಾಡ್ತಾನೆ, ಈ ಕಂಪಾರ್ಟ್ಮೆಂಟ್ ಅನ್ನು ಬಿಡ್ತಾನೆ, ಆ ತೈಜಸ್ಸಿನ ಕಂಪಾರ್ಟ್ಮೆಂಟ್ ತಗೋತಾನೆ. ಅವಾಗ ಅವನು ವಿಶ್ವನೂ ಅಲ್ಲ, ಅವನು ತೈಜಸ್ ಆಗಿ ತೇಜಸ್ ಆಗ್ಬಿಡ್ತಾನೆ ಆ ಕಂಪಾರ್ಟ್ಮೆಂಟ್ ಅನ್ನ. ಅವನ ಮತ್ತೊಂದು ಕಂಪಾರ್ಟ್ಮೆಂಟ್ ತಗೋತಾನೆ, ಅದು ಶಾಂತ ದೂತ, ಫುಲ್ಲಿ ಏರ್ ಕಂಡೀಷನ್, ಸೌಂಡ್ಲೆಸ್ ಕಂಪಾರ್ಟ್ಮೆಂಟ್. ಅದಕ್ಕೇನಂತಾರೆ ಸುಷುಪ್ತಿ, ನಿದ್ರಾವಸ್ಥ ಆ ಕಂಪಾರ್ಟ್ಮೆಂಟ್. ಅದನ್ನಾದ್ರೂ ಇಟ್ಕೊತಾನೆ, ಅದನ್ನು ಬಿಡ್ತಾನೆ ಮತ್ತೆ ವಿಷ್ಣು. ಇದಷ್ಟು ತಿಳಿದ ಒಬ್ಬನಿದ್ದಾನೆ ಅವ ಅಂತಾನೆ, ಏನಾರ ಕಟ್ಕೋ ಏನಾರ ಬಿಟ್ಕೋ ನನಗೇನಾಗಬೇಕಾಗಿದೆ. ದಿನ ಪ್ರವೃತ್ತಿಯಲ್ಲಿ ನೀ ಹಂಗಿದೆ ಹಂಗೆ ಮಾಡ್ತೀಯ ಮಾಡ್ಕೊ. ಏಕಃ ಅತ್ತಿ ಅನ್ಯ ಪಶ್ಯತಿ ಮುಂಡುಕ, ಏಕಃ ಅತ್ತಿ ಅನ್ಯ ಪಶ್ಯತಿ. ಒಂದು ಪಕ್ಷಿ ತಿಂತಾ ಇರ್ತದೆ, ಇನ್ನೊಂದು ಪಕ್ಷಿ ಏನ್ ಮಾಡ್ತಿರ್ತದೆ ನೋಡ್ತಾ ಇರ್ತದೆ. ಬಾರು ನೀನು ಹಸಿವಾಗಿಲ್ಲೇನು? ಆಗಿಲ್ಲ ಬಾ ತಿನ್ನ ಮತ್ತೆ ತಿನ್ನು ನಾನು. ಎಲ್ಲದಕ್ಕೂ ಚೇತನ ಕೊಡ್ತದೆ, ಆದ್ರೆ ಅವೆಲ್ಲವೂ ಕೂಡ ತಮ್ಮ ಚೇತನವನ್ನ ಹೇಗೆ ಬಳಸ್ಕೊಂಡಾವು ಹಾಗೆ ಅವ್ನು ಬಳಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಕೊಡ್ತಾನಷ್ಟೇ, ಬೆಳಕನ್ನು ಕೊಡ್ತಾನೆ. ಸೊ ಹಾಗೆ ಇಲ್ಲಿ ಈ ಪ್ರಾಜ್ಞೆ ಏನಿದ್ದಾನೆ ಈಗ ತೈಜಸ ಅಂದ್ರ, ಈ ತೈಜಸ ಏನ್ ಮಾಡ್ತಾನೆ ಇವನು ಸುಮ್ಮನಿರ್ತಾನೆ ಮಕಾರ ಹೌದಾ? ಅವನು ಮಕಾರಷ್ಟ ಪುನಃ ಪ್ರಾಜ್ಞಂ, ಮುಂದೇನು ಚುಪ್. ಅಮಾತ್ರೇ ಗತಿ ನಾಸ್ತಿ, ಅಲ್ಲಿ ಮಾತ್ರ ಇಲ್ಲ ನೋಡು. ಅಮಾತ್ರೇ ಹೌದು, ಅಮಾತ್ರೇ ಗತಿ ನ ವಿದ್ಯತೆ, ಮಾತ್ರ ಇಲ್ಲದಲ್ಲಿ ಹಿಂಗೆ ಮಾಡ್ತೀರಿ ನೀವು? ಮಾತ್ರ ಇಲ್ಲದ ನೋಡ್ರಿ, ಮಾತ್ರ ಇಲ್ಲ. ಆ ಮಾತ್ರ ಇಲ್ಲದೆ ಇದ್ದಂತಹ ಸ್ಥಿತಿಯನ್ನ ಇವ್ರು ಹೇಳ್ತಾರೆ ಅಮಾತ್ರ ಅಂತ. ವಾಟ್ ಈಸ್ ಅಮಾತ್ರ? ನೋ ಮಾತ್ರ ಈಸ್ ಅಮಾತ್ರ. ಏಕೆಂದ್ರೆ ಮೊದಲೊಂದು ಅಮಾತ್ರ ಇದೆ. ಮೊದಲ ಅಮಾತ್ರ ಯಾವ್ದು ಹೇಳ್ರಿ? ಅಕಾರ. ಅ ಮಾತ್ರ, ಇಲ್ಲಿ ಅಮಾತ್ರ. ಅ ಮಾತ್ರ, ಇಲ್ಲಿ ಅಮಾತ್ರ. ವಾಟ್ ಈಸ್ ಅಮಾತ್ರ? ನಾನ್ ಮಾತ್ರ. ಈ ಪ್ರಾಜ್ಞೆ ಸ್ಥಿತಿ ಏನಿದೆ? ನಾನ್ ಮಾತ್ರ. ಇವನಲ್ಲಿ ಯಾವ ಮಾತ್ರ ಲೆಕ್ಕಾಚಾರ ಇಲ್ಲ, ಬಂದು ಚಂಗಿಲ್ಲ. ಎಷ್ಟು ಮಾತ್ರಗಳು ಎಷ್ಟೊತ್ ತನಕ ಬಾಯ್ ತೆಗೆದಿರುತ್ತೆ ಅಷ್ಟೊತ್ ತನಕ ನಾಲ್ಕು ನೊಣ ಸಹಿತವಾಗಿ ಎಲ್ಲ ಮಾತ್ರ ಇದೆ. ಇದು ಸೊಳ್ಳೆಗಳು ಜಾಸ್ತಿ ಇರೋ ಜಾಗದೊಳಗ ಆ ಊ ಮ ಅಂತ ಯೋಗ ನೋಡ್ರ ಆ ಒಳಗೆ ಹೋದ ಸೊಳ್ಳೆ ಕೂಡ ಏನ್ ಮಾಡ್ತದೆ ಹೆದರ್ಕೊಂಡಿಲ್ಲ ಏನಾದಂತ ಅವರು ಮಾತ್ರ ಅಂದ್ರೆ ಅಷ್ಟೇ ಇದಕ್ಕೆ ಒಂದು ಮಾತ್ರ ಅಂತ ಒಂದ್ ಮಾತ್ರ. ಎರಡು ಮಾತ್ರ ಬೇಕು ಅಂದ್ರೆ ಏನು? ಮೂರು ಮಾತ್ರ ಅಂದ್ರೆ ಏನು? ಇದು ಮೊದಲೇ ಉಪನಿಷತ್ ಹೇಳಿದ ಏನು ಅಂದ್ರೆ ಆತ್ಮ ಮೂರು ಚತುಷ್ಪ. ಈ ಚತುಷ್ಪಾದ ಅಂದ್ರೆ ನಾಲ್ಕು ಪಾದಗಳಂತೆ ಪಾದಗಳಂತಹ ಆತ್ಮ. ಪ್ರಥಮ ಪಾದ ಅಕಾರ ಮಾತ್ರ, ದ್ವಿತೀಯ ಪಾದ ಉಕಾರ ಮಾತ್ರ, ತೃತೀಯ ಪಾದ ಮಕಾರ ಮಾತ್ರ. ಮಾತ್ರ ಮಾತ್ರ ಮಾತ್ರ ಅಕಾರ ಮಾತ್ರ ಅಂದ್ರೆ ಒಂದು ಮಾತ್ರ ಲೆಕ್ಕಾಚಾರ. ಇವು ಯಾವ ಆಧಾರದ ಮೇಲೆ ಇದನ್ನ ಅಂತ ಜಗ್ತಾರೆ ಅಂದ್ರೆ ಸಾಕಿದ ನಾಯಿ ಇದಕ್ಕೆ ಪ್ರಮಾಣ. ನಾಯಿ ಸಾಕಿರ್ತಾರಲ್ಲ ಎರಡು ಕಾಲು ಚಾಚಿ ಯಾರು ಇನ್ನು ಹೇಳ ಈ ಹಿಂಗ್ ಜಗ್ಗೋರಿಗೆ ಪ್ರಮಾಣ ಯಾರು? ನಾನೇನು ಉತ್ಪ್ರೇಕ್ಷೆ ಮಾತಾಡಿದ್ನ ಮಾತ್ರ ಮಾತ್ರ ಮಾತ್ರ ಅಕಾರ ಉಕಾರ ಮಕಾರ ಅ ನೀವು ಸ್ವಲ್ಪ ಸಾಧನ ಮಾಡ್ಬೇಕಾಗಿತ್ತಂತಂದ್ರೆ ಲೆಕ್ಕಾಚಾರ ಇಟ್ಕೊಡ್ರಿ. ಅ ಎರಡು ಮಾತ್ರ ಓಕೆ ಠೀಕ್. ಅ ಮೂರು ಮಾತ್ರ ಈಗ ಹಾಗಲ್ಲ ಬಾಜುದವರು ಬಾಜುದವರು ಮಂತಿರ್ತಾರೆ ಮುಗಿದು ಹೋಗಿರ್ತದೆ ಇವ್ರು ಇನ್ನೂ ಹೇಳ್ತಿರ್ತಾರೆ ಇವ್ರು ಹೇಳ್ತಾರೆ ಅಂತ ಕೂಡ ಅವ್ರಿಗೆ ಸೇರಿಸ್ಬೇಕು. ನೀವೊಬ್ಬರೇ ಹೇಳ್ಬೇಡ್ರೆ ನಾವು ನಿಮ್ಗೆ ಸಾಥ್ ಕೊಡ್ತೀವಿ, ನಾವು ನಿಮ್ ಕೂಡ ಹೋಗಿ ಬರೋ ಗುಣ ಅಂತ ಐ ಡೋಂಟ್ ಸಿ ಎನಿ ಪ್ರಾಕ್ಟಿಕಬಿಲಿಟಿ ಇನ್ ದಟ್. ಐ ವುಡ್ ಲವ್ ಟು ಸಿ ಇಫ್ ಸಂಬಡಿ ಶೋಸ್ ಮೀ ದಿ ಪ್ರಮಾಣ ಐ ವುಡ್ ಲವ್ ಟು ಎಕ್ಸೆಪ್ಟ್. ಪ್ರಮಾಣ ಎಲ್ಲಿದೆ ನಿಮಗೆ? ಉಪನಿಷತ್ತು ನನಗೆ ತೋರಿಸ್ರಿ, ಉಪನಿಷತ್ನೊಳಗೆ ನನಗೆ ಪ್ರಮಾಣ ತೋರಿಸ್ರಿ. ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ಮೋಕ್ಷಕ್ಕೆ ಆತ್ಮವಿದ್ಯೆಗೆ ವೇದಾಂತ ಅನ್ನುವುದೇ ಶಬ್ದ ಪ್ರಮಾಣ. ಇಲ್ಲಿ ತೋರಿಸಲಾರ್ದನ ಯಾರೋ ತೋರಿಸ್ಯಾರ ಅಂತೇಳಿ ಅವ್ರದ್ದು ತಂದು ನಂಗೆ ತೋರಿಸಿದ್ರೆ ನಾನೇನು ಮಾಡಿದ್ರು? ಸ್ವಾಮೀಜಿ ಕ್ಲೀನಾಗಿ ಹಿಂಗೆ ಹೇಳ್ತಿದ್ರು, ಯಾರಿಗೂ ನೋವಾಗ್ತಿದ್ದಿಲ್ಲ, ಎಲ್ಲರೂ ಎಲ್ಲರಿಗೂ ಕನ್ವಿನ್ಸ್ ಆಗ್ತಿತ್ತು. ಇಲ್ಲೇ ಜಿಗಣಿಯಿಂದ ಅಷ್ಟು ಮಂದಿ ಬಂದು ಇಲ್ಲೇ ಕೊಡ್ಬೇಕಾಗಿತ್ತು ನಿಮ್ಮ ಅಣೆಕಟ್ಟೆಯೊಳಗೆ. ಅಣೆಕಟ್ಟೆಯೊಳಗೆ ಸರಿ ಸೇರಿದವರು ಒಂದೊಂದು ಕೋರ್ಸ್ನಾಗ 30% 40% ಜಿಗಣಿಯವರೇ ಇರ್ತಿದ್ರು. ನೋ ನೋ ನೋ ನಾಟ್ ನೆಸೆಸರಿ. ಮುಂದೇನು ಮುಂದೇನು ಅಗತಿ? ಮುಂದೆ ಯಾವ ಗತಿನೇ ಇಲ್ಲ. ಯಾಕೆಂದ್ರೆ ಮಾತ್ರ ಇಲ್ಲ, ಹೋಗುದು ಬರುವುದು ನಿಂತೋಯ್ತು ಅಂತ ಅರ್ಥ. 67 ಯಥೋಕ್ತೈ ಸಾಮಾನ್ಯೈ ಸಾಮಾನ್ಯೈ ಆತ್ಮಪಾದಾನಾಂ ಆತ್ಮಪಾದಾನಾಂ ಮಾತ್ರಾಭಿಹಿ ಮಾತ್ರಾಭಿಹಿ ಸಹ ಸಹ ಏಕತ್ವಂ ಕೃತ್ವಾ ಏಕತ್ವಂ ಕೃತ್ವಾ ಯಥೋಕ್ತ ಓಂಕಾರಂ ಯಥೋಕ್ತ ಓಂಕಾರಂ ಪ್ರತಿಪದ್ಯ ಪ್ರತಿಪದ್ಯ ಯೋಧ್ಯಾಯತಿ ಯೋಧ್ಯಾಯತಿ ತಂ ಅಕಾರಃ ತಂ ಅಕಾರಃ ನಯತೆ ನಯತೆ ವಿಶ್ವಂ ಪ್ರಾಪಯತಿ ವಿಶ್ವಂ ಪ್ರಾಪಯತಿ ಯಥೋಕ್ತೈಃ ಸಾಮಾನ್ಯೈಃ ಆತ್ಮಪಾದಾನಾಂ ಮಾತ್ರಾಭಿಃ ಈ ಚತುಷ್ಪಾದ ಮತ್ತು ನೋಡಿದ ವಿಷಯ ಇಲ್ಲಿ ಆತ್ಮಪಾದಾನ ಮಾತ್ರಾಭಿಹಿ ಮಾತ್ರ ಸಹಿತವಾಗಿ ಪ್ರಥಮ ಪಾದ ದ್ವಿತೀಯ ಪಾದ ತೃತೀಯ ಪಾದಗಳನ್ನ ಆತ್ಮ ಚತುಷ್ಪಾದ ಅಂತ ಹೇಳುತ್ತಿಲ್ಲೋ ಅದರಲ್ಲಿ ಮೂರು ಪಾದಗಳು ಆ ಮೂರು ಪಾದಗಳನ್ನ ಮಾತ್ರ ಸಹಿತವಾಗಿ ಆತ್ಮಪಾದಾನ ಮಾತ್ರಾಭಿಹಿ ಸಹ ಏಕತ್ವಂ ಕೃತ್ವಾ ಏಕತ್ವಂ ಕೃತ್ವಾ ಹೆಂಗೆ ಏಕತ್ವಂ ಪ್ರಥಮ ಪಾದ ಅಭಿಮಾನಿ ವಿಶ್ವ ಮಾತ್ರ ಸಹಿತವಾಗಿ ಅದನ್ನು ಏಕತ್ವಂ ಕುರು ಮಾತ್ರ ಸಹಿತವಾಗಿ ಏಕತ್ವಂ ಕುರು ಹೆಂಗ್ ಮಾಡ್ತೀರಿ ಮಾತ್ರ ಸಹಿತವಾಗಿ ಏನು ಮಾತ್ರ ಸಹಿತವಾಗಿ ಪ್ರಥಮ ಪಾದ ವಿಶ್ವ ಏಕತ್ವಂ ಕೃತ್ವಾ ಯಥೋಕ್ತ ಓಂಕಾರಂ ಪ್ರತಿಪದ್ಯ ಈಗ ಇದು ಸ್ವಲ್ಪ ಉಪಾಸನಾದ ಭಾಗ ಪ್ರಣವೋಪಾಸನದ ಭಾಗ ಇದು ಮೋಕ್ಷದ ಭಾಗ ಅಲ್ಲ ಮೋಕ್ಷದ ಭಾಗ ತಿಳುವಳಿಕೆ ಇಲ್ಲಿ ಮಾಡುವಿಕೆ ನೀನು ಉಚ್ಚಾರ ಮಾಡ್ತೀಯ ಉಚ್ಚಾರ ಮಾಡುವಾಗ ಅಲ್ಲ ಗುರುತಿಸ್ತೀಯ ಅಲ್ಲ ಅಕಾರ ಗುರುತಿಸಿದೀನು ಹೇಳಬೇಡ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ನೊಳಗ ನಿನ್ನ ತಿಳುವಳಿಕೆಯೊಳಗ ಅಕಾರ ಬಂದದ ಅಂತ ನಿನಗೆ ಸ್ಪಷ್ಟ ಆಗ್ಯದೇನು ಅಕಾರ ಬರ್ದನಂಗಲ್ಲ ಉಕಾರ ಬರ್ಲಿಕ್ಕೆ ಸಾಧ್ಯ ಏನು ಹಾಗಲ್ಲ ಉಕಾರ ಅಕಾರ ಉಕಾರ ಬರ್ದನ ಮಕಾರ ಬರ್ಲಿಕ್ಕೆ ಸಾಧ್ಯತೆಯೇನು ಇವು ಮೂರು ಇಲ್ಲದನ ಓಂಕಾರ ಬರ್ಲಿಕ್ಕೆ ಸಾಧ್ಯತೆಯೇನು ನೀನು ಯಾವಾಗ ಬಾಯಿ ತೆಗೆದು ಓಂ ಅಂತ ಹೇಳ್ತೀಯ ಆ ಕ್ಷಣದಲ್ಲಿಯೇ ನೀನು ತಿಳುವಳಿಕೆಯೊಳಗ ಅಪ್ರಥಮ ಪಾದ ಉ ದ್ವಿತೀಯ ಪಾದ ಮ ತೃತೀಯ ಪಾದ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಅವೆಲ್ಲ ಬಂದಾವೇನು ಬರಲಿ ಅಂತ ತಿಳುವಳಿಕೆ ಹಂಗ ಬರ್ಬೇಕದು ಅದಕ್ಕೆ ಅಂತಾರೆ ಯಥೋಕ್ತ ಸಾಮಾನ್ಯ ಆತ್ಮಪಾದಾನ ಮಾತ್ರಾಭಿ ಸಹ ಏಕತ್ವಂ ಕೃತ್ವಾ ಯಥೋಕ್ತ ಓಂಕಾರಂ ಪ್ರತಿಪದ್ಯ ಯಹ ಧ್ಯಾಯತಿ ಈ ಪ್ರಕಾರವಾಗಿ ಯಾರು ಉಪಾಸನ ಮಾಡ್ತಾರೋ ಅಥವಾ ಧ್ಯಾಯತಿ ಧ್ಯಾನವನ್ನು ಮಾಡುತ್ತಾರೋ ತಂ ಅಕಾರ ನಯತೆ ವಿಶ್ವಂ ಪ್ರಾಪಯತಿ ಅವರನ್ನ ಅಕಾರವು ಕರೆದುಕೊಂಡು ಹೋಗುತ್ತದೆ ಯಾರ ಸಹಿತವಾಗಿ ಕರ್ಕೊಂಡು ಹೋಗ್ತದೆ ಆ ವಿಶ್ವನನ್ನ ಸಹಿತವಾಗಿ ಕರ್ಕೊಂಡು ಹೋಗ್ತದೆ ಮುಂದೇನಾಗ್ತದೆ ಹ್ಯಾಂಡ್ ಓವರ್ ಮಾಡ್ತದೆ ಯಾರಿಗೆ ತೈಜಸ್ಸನಿಗೆ ಹ್ಯಾಂಡ್ ಓವರ್ ಮಾಡ್ತದೆ ಉಕ ಏನು ಅಕಾರ ಆಲಂಬನಂ ಓಂಕಾರಂ ವಿದ್ವಾನ್ ವೈಶ್ವಾನರಃ ಭವತಿ ಇತ್ಯರ್ಥಃ ಇದು ಉಪಾಸಕರಿಗೆ ಒಂದು ಉಪಾಸನ ಮಾಡಿಕೊಂಡು ಮಾಡಿದ್ದಾದರೆ ಫಲಶ್ರುತಿ ಇದನ್ನೇ ಉಪಾಸನ ಮಾಡಿಬಿಡ್ತಾರೆ ಹೆಂಗಿರ್ತಾರೆ ಅದನ್ನ ಉಪಾಸನ ಮಾಡು ಅಕಾರ ಆಲಂಬನಂ ಓಂಕಾರ ಅಕಾರ ಆಲಂಬನಂ ಓಂಕಾರ ಅಕಾರಿಕ ಪ್ರಾಧಾನ್ಯವನ್ನು ಕೊಟ್ಟು ಉಕಾರ ಮಕಾರಗಳನ್ನು ಗೌಣ ಮಾಡಿ ಯಾರು ಈ ಪ್ರಕಾರವಾಗಿ ಉಪಾಸನ ಮಾಡ್ತಾರೋ ಅವರಿಗೆ ಫಲಶ್ರುತಿ ವಿದ್ವಾನ್ ವೈಶ್ವಾನರಹ ಭವತಿ ಅಹಂ ವೈಶ್ವಾನರು ಭೂತ್ವಾ ಎಲ್ಲರ ಹೊಟ್ಟೆಯಾಗ ಕೂತ್ಬಿಡ್ತಾನ, ಎಲ್ಲರ ಹೊಟ್ಟೆಯಾಗ ಕೂತ್ಬಿಡ್ತಾನೆ, ವೈಶ್ವಾನರನಾಗ್ಬಿಡ್ತಾನೆ. ಇಡೀ ವಿಶ್ವಕ್ಕೆ ಅವನು ಜಠರಾಗ್ನಿಯ ಅಭಿಮಾನಿ ಆಗಿಬಿಡ್ತಾನೆ. ವೈಶ್ವಾನರ ಯಾರು? ಜಠರಾಗ್ನಿಯ ಅಭಿಮಾನಿ, ವಿಶ್ವಕ್ಕೇನೆ ಜಠರಾಗ್ನಿಯ ಅಭಿಮಾನಿ ಆಗ್ಬಿಡ್ತಾನೆ. ಸಹ ವೈಶ್ವಾನರ ಭವತಿ ಇತ್ಯರ್ಥ. ಇನ್ನು ಅದೇ ಪ್ರಕಾರ ಉಕಾರ ಪುನಃ ಪ್ರಾಜ್ಞಂ ಶಬ್ದಾತ್ ನಯತೆ ಇತಿ ಅನುವರ್ತತೆ ಶೀನೇತು ಮಕಾರೇ ಬೀಜ ಭಾವಕ್ಷಯಾತ್ ಅಮಾತ್ರೇ ಓಂಕಾರೇ ಗತಿ ನ ವಿದ್ಯತೆ ಕ್ವಚಿತ್ ಇತ್ಯರ್ಥಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ. ಜಯ ಶ್ರೀ ದಯಾನಂದ ಜೀ. ಜಯ ಶ್ರೀ ದಯಾನಂದ.